ಬದುಕಿಗೆ ಸಿಗುವುದು ಬೆಲೆ, ಬದುಕಿಗೆ ಸಿಗುವುದು ಬೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ. ಕಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ, ರೈತರಿಗೆ ನಿನ್ನಿಂದ ನೆಲೆ. ಊಟಕ್ಕೆ ಹಿತ ಬಾಳೆ ಎಲೆ, ಅಡುಗೆಗೆ ತಿಂಡು ಹೂವು ಕಾಯಿ. ಊಟಕ್ಕೆ ಹಿತ ಬಾಳೆ ಎಲೆ, ಅಡುಗೆಗೆ ತಿಂಡು ಹೂವು ಕಾಯಿ. ಹಸಿದಾಗ ಹಣ್ಣು, ಊಟದ ಬಳಿಕವು ಹಣ್ಣು. ಹಸಿದಾಗ ಹಣ್ಣು, ಊಟದ ಬಳಿಕವು ಹಣ್ಣು. ಕಾರ್ಯಗಳಿಗೆ ಕದಳಿ, ಕಾರ್ಯಗಳಿಗೆ ಕದಳಿ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ, ರೈತರಿಗೆ ನಿನ್ನಿಂದ ನೆಲೆ. ಬದುಕಿಗೆ ಸಿಗುವುದು ಬೆಲೆ, ಬದುಕಿಗೆ ಸಿಗುವುದು ಬೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ, ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ, ರೈತರಿಗೆ ನಿನ್ನಿಂದ ನೆಲೆ. ಸೂಕ್ಷ್ಮ ಜೀವಿಗಳ ಜಗತ್ತು ಬಹುದೊಡ್ಡದು. ಕಣ್ಣಿಗೆ ಕಾಣದ ಈ ಜೀವಿಗಳು ರೋಗಾಣುಗಳಾಗಿ, ಉಪಕಾರಿ ಜೀವಿಗಳಾಗಿ ನಮ್ಮ ಕೃಷಿಯಲ್ಲಿ ಕಂಡುಬರ್ತಾ ಇರ್ತವೆ. ಉಪಕಾರಿ ಸೂಕ್ಷ್ಮ ಜೀವಿಗಳಾದ ಟ್ರೈಕೋಡರ್ಮಾ, ರೈಜೋಬಿಯಂ, ಸಿಡೋಮನಸ್, ಬೆಸಿಲಸ್, ಹೀಗೆ ಹತ್ತಾರು ರೀತಿಯ ಸೂಕ್ಷ್ಮ ಜೀವಿಗಳು ನಮ್ಮ ಕೃಷಿಕರಿಗೆ ಆಗಿಂದಾಗ್ಗೆ ನೆರವಾಗ್ತಾ ಇರ್ತವೆ. ರೋಗಾಣುಗಳನ್ನು ನಿಯಂತ್ರಿಸುವಲ್ಲಿ ಉಪಕಾರಿ ಈ ಶಿಲೀಂಧ್ರಗಳು ಅಥವಾ ಬ್ಯಾಕ್ಟೀರಿಯಾಗಳು ಕಾಯಕ ಮಾಡ್ತಾ ಇರ್ತವೆ. ಸೂಕ್ಷ್ಮ ಜೀವಿಗಳಿಗೆ ಮಣ್ಣಿನಲ್ಲಿ ಸಾವಯವದ ಅಂಶ ಚೆನ್ನಾಗಿರಬೇಕು. ರಾಸಾಯನಿಕಗಳನ್ನು ಹಾಕಿದಷ್ಟು ಸೂಕ್ಷ್ಮ ಜೀವಿಗಳು ಅಂತ್ಯ ಆಗಿಬಿಡ್ತವೆ, ಅವನತಿಯ ಹಾದಿಯನ್ನು ಹಿಡಿದ್ಬಿಡ್ತವೆ. ಜೈವಿಕ ಕೃಷಿಯಲ್ಲಿ ಸೂಕ್ಷ್ಮ ಜೀವಿಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಮಣ್ಣಿನ ಕಣಕಣಗಳೊಂದಿಗೆ ಸಂಯೋಜನೆಗೊಂಡು ಈ ಸೂಕ್ಷ್ಮ ಜೀವಿಗಳು ಬರೀ ರೋಗವನ್ನು ಹತೋಟಿ ಮಾಡೋದಲ್ಲದೇ ಪೋಷಕಾಂಶಗಳ ಸರಬರಾಜಿನಲ್ಲೂ ನೆರವಾಗ್ತವೆ. ಕಸವನ್ನು ಕರಗಿಸುವಲ್ಲಿ, ಮಣ್ಣಿನ ಫಲವತ್ತತೆಯನ್ನು ಸುರಕ್ಷಿತವಾಗಿ ಇಡುವಲ್ಲಿಯೂ ಸೂಕ್ಷ್ಮ ಜೀವಿಗಳ ಪಾತ್ರ ಉಲ್ಲೇಖನೀಯ. ಹೀಗೆ ಉಪಕಾರಿ ಸೂಕ್ಷ್ಮ ಜೀವಿಗಳ ಜಗತ್ತನ್ನು ನಾವು ಗಟ್ಟಿಯಾಗಿಡಲಿಕ್ಕೆ ವಿಷ ರಾಸಾಯನಿಕಗಳನ್ನು ದೂರ ಇಡಬೇಕು, ಪರಿಸರ ಪ್ರಿಯ ಪದ್ಧತಿಗಳನ್ನು ಅನುಸರಿಸಬೇಕು. ಈ ಕುರಿತಂತೆ ಒಂದು ಹಾಡು ಸಮೂಹ ಗಾನದಲ್ಲಿ ಈಗ ಬಿತ್ತರಿಸಿದಿವಿ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಮಣ್ಣಿನ ಕಣಕಣಗಳಲ್ಲಿವೆ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ,

ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಚಶ್ಮಿ ಚಿಂತು ಜಂಪೆನ ವಿವರ. ಮುಂಗಾರು ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪ ಎದುರಿಸಿಕೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಕ್ಕೂ, ಜನರ ಮತ್ತೆ ದನಕರುಗಳ ಪ್ರಾಣಿಗಳ ರಕ್ಷಣೆಗೆ ಮುಂದಾಕು ಪ್ರಾಥಮಿಕ ಮತ್ತೆ ಪ್ರೌಢಶಿಕ್ಷಣ ಸಚಿವರು ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಶಿ ನಾಗೇಶ್ ಅವರು ಸೂಚನೆ ನೀಡಿದ್ರು. ಅವು ಬೇರೆ ಬೇರೆ ಇಲಾಖೆಗಳ ಪ್ರಗತಿಗೆ ಸಂಬಂಧಿಸಿದಂಗೆ ಜಿಲ್ಲಾ ಪಂಚಾಯತಿ ಸಭಾಭಾಡ ನಡೆದ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಎಲ್ಲಾ ಹಂತದ ಅಧಿಕಾರಿಗ ಮತ್ತೆ ಸಿಬ್ಬಂದಿಗ ಕೇಂದ್ರ ಸ್ಥಾನದಲ್ಲಿದ್ದು ಪ್ರಾಕೃತಿಕ ವಿಕೋಪನ ಎದುರಿಸಿಕೆ ಸಜ್ಜಾಕು, ಮೊಬೈಲ್ನ ಯಾವುದೇ ಕಾರಣಕ್ಕೂ ಸ್ವಿಚ್ ಆಫ್ ಮಾಡಿಕಾಗದು, ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸ್ಪಂದನೆ ನೀಡಕ್ಕೂ, ಜಿಲ್ಲೆನ ಕೆಲವು ಕಡೆಗಳಲ್ಲಿ ವಿದ್ಯುತ್ ಘಟಕ ನಿರ್ಮಾಣಕ್ಕೆ ಸಂಬಂಧಿಸಿದಂಗೆ ಬೇಗನೆ ಕೆಲಸ ಮುಗಿಸಕುತ ಹೇಳ್ದು. ಜಿಲ್ಲಾಧಿಕಾರಿ ಡಾ ಬಿ ಸತೀಶ್ ಮಾತಾಡಿ, ಪ್ರಾಕೃತಿಕ ವಿಕೋಪ ಎದುರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಲ್ಲಾ ಕ್ರಮ ತಗೊಂಡಿಟ್ಟು, ಜಿಲ್ಲಾಡಳಿತ ಈಗಾಗಲೇ ಗ್ರಾಮ ಪಂಚಾಯತಿ ಮತ್ತೆ ತಾಲೂಕು ಪಂಚಾಯತಿ ಮಟ್ಟದಲ್ಲಿ ಸಭೆ ನಡೆದಿದ್ದು, ಜಿಲ್ಲಾ ಮಟ್ಟದಲ್ಲಿ ತಾರೀಕು 16ರಂದು ಸಭೆ ನಡೆದಂತ ಹೇಳ್ದು. ತಾರೀಕು 19ರಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಿಸಲಾದ ತಿಳಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಅವರು ಘೋಷಿಸಿದರು. ಈ ಫಲಿತಾಂಶ ವಿದ್ಯಾರ್ಥಿಯ ಕಾರ್ ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಇಲ್ಲರೆ ಎಸ್ಎಸ್ಎಲ್ಸಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಜಾಲತಾಣದಿಂದ ಪಡ್ಕೊಳ್ಳೋಕು. ರಾಷ್ಟೀಯ ಡೆಂಗ್ಯೂ ದಿನಾಚರಣೆ ಅಂಗಾಗಿ ಡೆಂಗ್ಯೂ ಜ್ವರದ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಂದ ತಾರೀಕು 16ರ ಹೊತ್ತಾರೆ 10:30 ಗಂಟೆಗೆ ಅರಿವು ಜಾಥಾ ಕಾರ್ಯಕ್ರಮ ನಡೆದಿದೆ. ಮಡಿಕೇರಿ ತಾಲೂಕಿನ ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ತಾರೀಕು 16ರಂದು 3:40 ಗಂಟೆಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದ ತಿಳಿ ಕಾರ್ಯನಿರ್ವಹಣಾಧಿಕಾರಿಯು ತಿಳಿಸಲು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವ ಕೊಡಗು ಜಿಲ್ಲೆನ ಕುಶಾಲನಗರಲ್ಲಿರುವ ಮೌಲಾನ ಅಜಾದ್ ಆಂಗ್ಲ ಮಾಧ್ಯಮ 6ನೇ ತರಗತಿ ದಾಖಲಾತಿಗೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ 25 ಆಖೇರಿ ದಿನ ತಿಳಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಯು ತಿಳಿಸಲು. ವಿರಾಜಪೇಟೆ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ವೈದ್ಯರು ತಾರೀಕು 17 ಮತ್ತು 18ರಂದು ಇರುದುಲೆ, ಹಾಗೆ ತಾರೀಕು 16ರಂದು ಇಸಿಎಚ್ಎಸ್ಗೆ ರಜೆ ಇದೆ ತಿಳಿ ಪಾಲಿಕ್ಲಿನಿಕ್ನ ಅಧಿಕಾರಿಯು ತಿಳಿಸಲು. ಜಿಲ್ಲಾ ಕೇಂದ್ರ ಮಡಿಕೇರಿ ಪ್ಯಾಟೆಲಿ ಸಂಚಾರಿ ವ್ಯವಸ್ಥೆಗಳ ಬಗ್ಗೆ ಸಂಚಾರಿ ಪೊಲೀಸ್ ಕಡೆಯಿಂದ ಸಭೆ ಏರ್ಪಾಡು ಮಾಡಲಾಗಿತ್ತು. ಇದರಲ್ಲಿ ಹಳದಿ ಬೋರ್ಡ್, ಕಾರು, ಲಾರಿ, ಜೀಪ್ ಚಾಲಕರು ಹಾಗೆ ಆಟೋ ಚಾಲಕರ ಮಾಲೀಕರ ಸಂಘದ ಪದಾಧಿಕಾರಿಗ ಭಾಗವಹಿಸಿದ್ದು, ಠಾಣಾಧಿಕಾರಿಯು ಮಾತಾಡಿ, ಪ್ಯಾಟೆಲಿ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಜೀಬ್ರಾ ಕ್ರಾಸಿಂಗ್ ವ್ಯವಸ್ಥೆ ಉಟ್ಟು ತಿಳ್ಕೊಳ್ಳೋಕ್ಕೂ, ಹಳದಿ ಬೋರ್ಡ್ ವಾಹನ ಇರೋ ಬ್ಯಾಡ್ಜ್ ಸಮವಸ್ತ್ರ ಹೊಂದಿರಕ್ಕೂ, ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳೋಕುತ ಹೇಳ್ದು. ಕೇರಳ ರಾಜ್ಯದಲ್ಲಿ ಟೊಮೆಟೊ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಮೂಲಕ ಎಚ್ಚರಿಕೆ ವಹಿಸುತ್ತೇವೆ. ಕೇರಳದ ಜಿಲ್ಲೆಗೆ ಪ್ರವೇಶ ಮಾಡುವ ಗಡಿಭಾಗಲಿ ಇಲಾಖೆ ಸಿಬ್ಬಂದಿಗಳನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದ್ದು, ತಾಲೂಕು ವೈದ್ಯಾಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಳತ್ತೇಳಿ ಡಿಎಚ್ಒ ಡಾಕ್ಟರ್ ವೆಂಕಟೇಶ್ ಅವರು ತಿಳಿಸಳು. ಕೇರಳದಿಂದ ಬರುವ ವಾಹನಗಳನ್ನ ಚೆಕ್ ಮಾಡಿ ಬಿಡ್ತಾವಳು. ಈವರೆಗೆ ಜಿಲ್ಲೆಯಲ್ಲಿ ಯಾವ ಪ್ರಕರಣ ಇಲ್ಲ, ಆತಂಕ ಪಡುವ ಅಗತ್ಯ ಇಲ್ಲ ತಿಳಿ ಹೇಳ್ದು. ಹಂಗೆ ಜ್ವರದೊಟ್ಟಿಗೆ ಮಕ್ಕಳ ದೇಹಲಿ ಟೊಮೆಟೊ ರೀತಿಯ ಕೆಂಪು ಗುಳ್ಳೆಗ ಕಾಣಿಸ್ತಿರೊಟ್ಟಿಗೆ ಸುಸ್ತು ಹಂಗೆ ಆಗಾಗ ಕುಡಿಯಕಾದು ಇದರ ರೋಗ ಲಕ್ಷಣ ಆಗುಟ್ಟು. ಸಮರ್ಪೇಟೆ ತಾಲೂಕಿನ ಮಾಜಿ ಸೈನಿಕರು ಮತ್ತೆ ಅವರ ಅವಲಂಬಿತರು ಯಾವುದೇ ಸಾಮೂಹಿಕ ಮತ್ತೆ ವೈಯಕ್ತಿಕ ಕುಂದುಕೊರತೆಗಳಿದ್ದರೆ ಅದರ ಬಗ್ಗೆ ಚರ್ಚಿಸಿಕೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ತಾರೀಕು 3:30 ಗಂಟೆಗೆ ಸಮರ್ಪೇಟೆ ತಹಶೀಲ್ದಾರರ ಕಚೇರಿ ಸಭಾಭವನದಲ್ಲಿ ಮಾಜಿ ಸೈನಿಕರ ಕುಂದುಕೊರತೆಗಳ ಸಭೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ತಾರೀಕು 21ರ ಒಳಗೆ ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತೆ ಪುನರ್ವಸತಿ ಇಲಾಖೆಗೆ ಕುಂದುಕೊರತೆಗಳ ಅರ್ಜಿ ದಾಖಲಾತಿ ಮಾಜಿ ಸೈನಿಕರ ಗುರುತಿನ ಚೀಟಿ ಸಲ್ಲಿಸುವಂಗೆ ಜಂಟಿ ನಿರ್ದೇಶಕರು ತಿಳಿಸಲು. ಬೆಂಗಳೂರಿನ ಪ್ರತಿಷ್ಠಿತ ಪರಿಸರ ಕಾಳಜಿ ಹೊಂದಿರುವ ಸಂಸ್ಥೆಯಾದ ಸೇವ್ ಗ್ರೀನ್ ಸಂಸ್ಥೆ ನೀಡುವ ಸ್ಫೂರ್ತಿ ಅವಾರ್ಡ್ 2022ಕ್ಕೆ ಮಡಿಕೇರಿನ ಪತ್ರಕರ್ತ ಮಂದನೆರವಂಡ ಯುಗ ದೇವಯ್ಯಕ್ಕೆ ಸಾಮಾಜಿಕ ಸೇವೆ ಹಂಗೆ ಪರಿಸರ ಕಾಳಜಿ ಸಂಬಂಧಿತ ವರದಿಗಳನ್ನು ಮಾಡಿ ಗಮನ ಸೆಳೆದ ಹಿನ್ನೆಲೆಯಲ್ಲಿ ಆಯ್ಕೆ ಮಾಡಲಾಗಿದ್ದು, ನಾಳೆ ಬೆಂಗಳೂರಿನಲ್ಲಿ ನಡೆಯುವ ಜಂಬರ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಕೊಡಗು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯಿಂದ ಬಂದ ದೂರಿನ ಪ್ರಕಾರ, ಮಡಿಕೇರಿ ಜಿಲ್ಲಾ ಮಕ್ಕಳ ವಿಶೇಷ ಪೊಲೀಸ್ ಘಟಕ, ಕಾರ್ಮಿಕ ಇಲಾಖೆ, ಕಂದಾಯ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಜಿಲ್ಲಾ ಬಾಲಕಾರ್ಮಿಕರ ಯೋಜನಾ ಸೊಸೈಟಿ ಅಧಿಕಾರಿಗ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಒಂಟಿ ಅಂಗಡಿ ಹಂಗೆ ಕಣ್ಣಂಗಳ ಗ್ರಾಮದಲ್ಲಿ ವ್ಯಾಪ್ತಿಯಲ್ಲಿರುವ ಕಾಫಿ ತೋಟಗಳಲ್ಲಿ ಕಾರ್ಮಿಕ ಕಾಯ್ದೆಯಡಿ ತಪಾಸಣೆ ನಡೆಸಿ, ಬಾಲ ವ್ಯವಸ್ಥೆ ಹಂಗೆ ಕಿಶೋರ ವ್ಯವಸ್ಥೆಯಲ್ಲಿ ಒಬ್ಬ ಬಾಲಕಾರ್ಮಿಕನ ರಕ್ಷಿಸಿ ಬಾಲಕನ ಪೋಷಣೆ ಹಂಗೆ ರಕ್ಷಣೆಯ ಉದ್ದೇಶದಿಂದ ಬಾಲಕ ಮಂದಿರಲ್ಲಿ ಪುನರ್ವಸತಿ ವ್ಯವಸ್ಥೆ ಮಾಡಿದ ಘಟನೆ ನಡೆದಿತ್ತು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಕೂಡಕಂಡಿ ಕುಟುಂಬಸ್ಥರು ಸೇರಿಕೊಂಡು ಬೆಂಗೂರು ಗ್ರಾಮದಲ್ಲಿರುವ ಕುಟುಂಬಸ್ಥರ ದೇವಸ್ಥಾನದಲ್ಲಿ ಇದೇ 16ರಂದು ಸೋಮವಾರ ರಾತ್ರಿ 8 ಗಂಟೆಯಿಂದ ಮೂರ್ತಿಗಳ ಕೋಲ, ಹಂಗೆ 17ರಂದು ಮಂಗಳವಾರ ಬೆಳಿಗ್ಗೆ 10:30 ಗಂಟೆಯಿಂದ ವಿಷ್ಣು ಮೂರ್ತಿ ಕಟ್ಟುಕೋಲನ್ನ ನಡೆಸುವೆ. ಕುಟುಂಬಸ್ಥರು ತವರು ಮನೆ ಹೆಣ್ಣು ಮಕ್ಕ ಊರವು ನೆಂಟರಿಷ್ಟರೆಲ್ಲ ಬಂದು ಆಶೀರ್ವಾದನ ಪಡ್ಕೊಳ್ಳೋಕುತ್ತ ಕೂಡಕಂಡಿ ಕುಟುಂಬದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿಕೊಂಡಳು. ಅಭಿಲಾಷ್ ಸ್ಟೋರ್ ನಲ್ಲಿ ಪ್ರಿಸ್ಟೀಜ್ ಸ್ವಚ್ಛ ಗ್ಯಾಸ್ ಸ್ಟೌವ್ ಮತ್ತು ಕುಕ್ಕರ್ ಇದೀಗ ಲಭ್ಯವಿದೆ. ಪ್ರೀತಿ, ಬಟರ್ಫ್ಲೈ, ರೇಡಿಯನ್ ಕಂಪನಿಯ ಗ್ಯಾಸ್ ಸ್ಟೌವ್ ಹಾಗೂ ಮಿಕ್ಸಿಗಳಿಗೆ ಅಪ್ ಟು 30% ಡಿಸ್ಕೌಂಟ್. ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿಗಳಿಗೆ ಇಎಂಐ ಆಫರ್. ಬಜಾಜ್ ಫೈನಾನ್ಸ್, ಟಿವಿಎಸ್, ಫಿನ್ಲ್ಯಾಬ್ಸ್, ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳಿಗೆ ಇಎಂಐ ಲಭ್ಯ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಜಿಲ್ಲೆಯ ಸಿಇಟಿ, ಜೆಇಇ, ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ವಿರಾಜಪೇಟೆಯಲ್ಲಿ ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ಸಿಇಟಿ, ಜೆಇಇ, ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು 19 ಆರಂಭಗೊಳ್ಳಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277496007. ಪ್ರತಿ ವರ್ಷನೂ ಈ ಮಕ್ಕಳಿಗೆ 2 ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ. ಗೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೊಳ್ಳೋಣ. ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನೀತ್ ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ. ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ. ಜಿಮ್ಮಿ ಗಾರ್ಮೆಂಟ್ಸ್, ಮತ್ತಿಕೆರೆ, ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತ ಕುಪ್ಯ, ಬೊಳ್ತ ಕುಪ್ಯ, ಚಾಲೆ, ಮಕ್ಕಳ ಕುಪ್ಯ, ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿ ಚೌಕ, ಮುಸ್ಕೋಲಿ, ಮಂಗಳಗರ್ಗ ಬೋಂಡಿಯನ ಎಲ್ಲಾ ಸಾಮಗ್ರಿ ಕೊಟ್ಟುವ. ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕೋಟ್ರಮಡ, ಪೂಣಚ್ಚ, ಪೂವಯ್ಯ, 9980940022, ಇಲ್ಲೆಂಗಿ 9900707576. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಚೊಟ್ಟಣ ದಿವ್ಯ ಪ್ರದೀಪ್. ಪ್ರಕೃತಿಲು ಎಕ್ಕ ಎಂತ ಅಪ್ಪ ಅಂದು ಒಂದು ಹಣ್ಣು ಕೈಯಲೆ ಆನಗುಂಡು ಮಿಂಜಕ್ಕೆ ಮಳೆಗಾಲದ ಅಪ್ಪಂತ ಕಷ್ಟ ನಷ್ಟದನ್ನ ಎದುಪು ಚುಡುವಕ್ಕೆ ಎಲ್ಲಾ ಅಧಿಕಾರಿಯ ತಯಾರು ಮಾಡಿ ಉಂಡು ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಸೂಚನೆ ತಂದಿತು. ಮಳೆ ನಷ್ಟ ಪರಿಹಾರಕ್ಕೆ ಸಂಬಂಧಪಟ್ಟನಕ್ಕೆ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಲಿ ಏರ್ಪಾಡು ಮಾಡಿ ತಿಂಜ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬೋರೆ ಬೋರೆ ಇಲಾಖೆಯ ಅಧಿಕಾರಿಗಳುಂಡು ಮಾಹಿತಿ ಪಡೆದಂಡು ತಕ್ಪರಂದತು. ಜಿಲ್ಲೆರ ಸುಮಾರು ಅಧಿಕಾರಿಯ ಶಾಸಕಂಗ ಇಂಗ್ ಮೊಪ್ಪಡೆ ಪ್ರಕೃತಿ ವಿಕೋಪತ್ನ ನೋಟ್ನಯಂಗಳಾಯ್ತುಂಡು. ಎಲ್ಲರೂ ನೊಂದೈಂಗಡ ಸಹಾಯಕ ಬಪ್ಪ ತುರ್ತು ಸಂದರ್ಭತ್ತು ದಾರು ಕೇಂದ್ರ ಸ್ಥಾನತ್ನ ಬುಟ್ಟಿತು ಪೋಪನಕ್ಕೆ ಇಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡೋನಕ್ಕೆ ಇಲ್ಲ, ವಿಜ್ಞಾನ ಎಚ್ಚಕ ಮಿಂಜಕ್ ಬಾತಿಂಗು ಮಿಂಜಕ್ ಎಂತ ಅಪ್ಪ ಅಂದು ಅಣ್ಣುವ ಕೈಯುಲೆ ನಂಗೆ ಎಚ್ಚರತಿರುಂಡು ರಜಾ ದಿನತ್ತು ದಾರು ತಪ್ಪುಚಿಡುವಕಾಗ ಜನಸಾಮಾನ್ಯಂಕು ಅತ್ತ ಕಡಚೆಕ್ಕೆ ತೊಂದರೆ ಆಗತ್ತನಕ್ಕೆ ನೋಟಿಯೋಕು ಎಲ್ಲರೂ ಎಲ್ಲಾ ತಯಾರಿ ಮಾಡಿ ಉಂಡು ಸರ್ಕಾರ ನಿಂಗಡ ಕೂಡ ಇಪ್ಪ ಅಂದು ಧೈರ್ಯ ಅಣುಚಿ. ಮುಂಗಾರು ಮಳೆ ಶುರು ಅಪ್ಪನಗುಂಡು ಕರೆಂಟ್ ಪಾಯುವಲ್ಲಿ ಮರತ್ರ ಕೊಂಬೆ ಕೆತ್ತುವುದಲ್ಲತೆ ಗ್ಯಾಂಗ್ ಮ್ಯಾನ್ ವಾಹನತ್ನ ತಯಾರು ಮಾಡಿ ಉಂಡು ಎಂದು ಕೆಪಿಟಿಸಿಎಲ್ ಸೆಸ್ಕ್ ಅಧಿಕಾರಿಯಕ್ಕೆ ಸಚಿವಂಗ ಸೂಚನೆ ಕೊಡ್ತದೆ. ನಗರ ಸಂಚಾರಿ ಪೊಲೀಸರ ಆದನೆಲ್ಲ ಜಿಲ್ಲಾ ಕೇಂದ್ರ ಮಡಿಕೇರಿಯ ಸಂಚಾರ ವ್ಯವಸ್ಥೆಯ ಮೇಲೆ ನಿನ್ನಂದು ಸಭೆ ಏರ್ಪಾಡು ಮಾಡಿ ತಿಂಜತ್ತು. ಸಭೆಲು ಮಂಜ ಬೋರ್ಡ್ರ ಕಾರು ಲಾರಿ ಜೀಪ್ ಚಾಲಕಂಗಡ ಸಂಘ ಪಿಂಜ ಆಟೋ ಚಾಲಕ ಮಾಲೀಕಂಗಡ ಸಂಘತ್ರ ಪದಾಧಿಕಾರಿಯ ಹಾಜರಿಂಜತ್ತು. ಸಭೆಲು ಸಂಚಾರಿ ನಿಯಮ ಪಿಂಜ ಬೋರೆ ಬೋರೆ ಸಮಸ್ಯೆಯ ಮೇಲೆ ಚರ್ಚೆ ನಡೆದಚಿ. ಇಕ್ಕ ಮಡಿಕೇರಿಲು ವಾಹನ ಪಾರ್ಕಿಂಗ್ ಮಾಡೋಕು ಗುರುತು ಪಿಂಜ ಮುಖ್ಯ ರೋಡ್ಲು ಜೀಬ್ರಾ ಕ್ರಾಸಿಂಗ್ ವ್ಯವಸ್ಥೆ ಮಾಡಿತು. ಇದನ್ನ ವಾಹನ ಚಾಲಕಂಗ ಮಾಲೀಕಂಗ ಸಾರ್ವಜನಿಕಂಗ ಪಾಲನೆ ಮಾಡುಂಡು ಮಂಜ ಬೋರ್ಡ್ರ ಆಟೋ ಟ್ಯಾಕ್ಸಿ ಲಾರಿ ಜೀಪ್ ಓಟುವ ಹಿಂಗ ಬ್ಯಾಡ್ಜಿ ಉಳ್ಳ ಯೂನಿಫಾರ್ಮ್ ಉಡುಂಡು ಮಿಂಜಕ್ಕೆ ಸಂಚಾರಿ ನಿಯಮ ಪಾಲನೆ ಮಾಡುಂಡು ವಾಹನಕ್ಕೆ ಸಂಬಂಧಪಟ್ಟ ದಾಖಲೆನ ಕೂಡ ವೆಚ್ಚ ಉಂಡು ಎಂದು ಠಾಣಾಧಿಕಾರಿ ಎಣ್ಣುಚಿ. ಸಭೆಲು ಸಂಚಾರಿ ಎಎಸ್ಐ ಐಪಿ ನಂದ ಸಿಬ್ಬಂದಿಯ ಕೂಡನಿಕೆ ಮುಖ್ಯಪಟ್ಟ ಹಿಂಗ ಹಾಜರಿಂಜಿತು. ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆಸ್ಪತ್ರೆ ಸ್ನೇಹಾಶ್ರಯ ಯೂತ್ ಟ್ರಸ್ಟ್ರ ಆದನೆಯಲ್ಲಿ ಮಾನಸಿಕ ಗಾಯಲಕಾರಕ್ಕೆ ಮಾನಸಧಾರ ಕೇಂದ್ರತ್ನ ಮಡಿಕೇರಿಯ ರಾಣಿಪೇಟೆಯಲ್ಲಿ ತೊರೆದಿತು. ಇಲ್ಲಿ ಪಡಿಚ ಡಾಕ್ಟರ್ಸ್ ಉಂಡು ಬಣ್ಣೆ ತಪಾಸಣೆ ನಡೆದಿತ್ತು ಅಂಗಕ್ಕೆ ಧೈರ್ಯ ಆತ್ಮವಿಶ್ವಾಸ ಕೊಡ್ತಿತ್ತು ಮುಖ್ಯವಾಹಿನಿಗೆ ಎಡತ ಬಪ್ಪಕ್ಕೆ ಸಹಾಯ ಮಾಡುವ ಹರ್ರಂಗ